ಯದೀವಂ ವಿತ್ತಂ ದೇವತಾ ವಿಷಯಂ ಜ್ಞಾನಂ ಕರ್ಮ ಸಂಬಂಧಿತ್ವೇನ ಉಪನಿಷ್ಟಂ ನ ಪರಮಾತ್ಮ ಜ್ಞಾನಂ. ಅಕಸ್ಮಾತ್ ಆಗಿ ಈ ಉಪನಿಷತ್ತುಗಳು ಇಂಥ ವಿಚಾರಗಳನ್ನು ಎತ್ತಿಕೊಂಡಿದ್ದಾದರೆ, ಯದಿ ಏವಂ ಈ ಪ್ರಕಾರವಾಗಿ ದೇವತಾ ವಿಷಯಂ ಅಥವಾ ವಿತ್ತಂ ಜ್ಞಾನಂ ಕರ್ಮ ಸಂಬಂಧಿತ್ವೇನ ಉಪನ್ಯಸ್ತಂ ನ ಪರಮಾತ್ಮ ಜ್ಞಾನಂ. ಅಲ್ಲಿ ಉಪನಿಷತ್ತುಗಳಲ್ಲಿ ಆ ವಿಚಾರವನ್ನು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಕರ್ಮ ಮತ್ತು ಜ್ಞಾನ, ಜ್ಞಾನಂ ಕರ್ಮ ಸಂಬಂಧಿತ್ವೇನ, ಜ್ಞಾನ ಕರ್ಮ ಇವುಗಳಲ್ಲಿ ಸಂಬಂಧವನ್ನ ಜೋಡಿಸಿಕೊಂಡು ಅವರು ಈ ಕೆಲವಾರು ಮಾತನ್ನು ಹೇಳುತ್ತಾರೆ. ಮೂರು ತರದ ಅನ್ನವನ್ನ, ಮೂರು ತರದ ಫಲಗಳನ್ನು ಪಡ್ಕೋಬೇಕು ಅಂತೇಳಿ ಅವುಗಳನ್ನ, ಇಲ್ಲಿ ಪುತ್ರ ಮತ್ತು ಏನದು ಪುತ್ರ ನಿನ್ನೆ ಹೇಳಿದ್ದ ಮಾನುಷ ಲೋಕ, ಮಾನುಷ ವಿತ್ತಂ ದೈವ ವಿತ್ತಂ ಪುತ್ರ, ಇದರಲ್ಲಿ ಅದು ಉಪನಿಷತ್ನಲ್ಲಿ ಅಲ್ಲೇ ಬರ್ತದೆ, ಅದು ಅಲ್ಲಿ ನೀರು ಗಟ್ಟಿ ಆಗ್ತದೆ, ಇದ್ರಲ್ಲಿ ಗಟ್ಟಿ ಅಷ್ಟೇ ಗೊತ್ತಲ್ಲ. ಅದಕ್ಕೆ ಹೇಳ್ತಾರೆ, ವಿದ್ಯೆಯ ದೇವಲೋಕ ಯದಿ ಏವಂ ವಿತ್ತಂ ದೇವತಾ ವಿಷಯ ಜ್ಞಾನಂ ಕರ್ಮ ನ ಪರಮಾತ್ಮ ಜ್ಞಾನ, ಅದನ್ನೇ ಪಾರಮಾರ್ಥಿಕ ಜ್ಞಾನ ಅಂತ ನೀವು ತಿಳ್ಕೋಬಾರ್ದು. ಅದು ಹೇಳ್ತದೆ ಅವರವರ ಪ್ರವೃತ್ತಿಗೆ ತಕ್ಕಂಥ ಹೇಳಿರುತ್ತದೆ, ಅದು ಅದೇ ಪರಮಾತ್ಮ ಜ್ಞಾನ ಅಲ್ಲ. ವಿದ್ಯೆಯ ದೇವಲೋಕ ಪೃಥಕ್ ಫಲ ಶವನಾಥ, ಅಲ್ಲಿ ಕೂಡ ಈ ಉಪಾಸನಾ ವಿದ್ಯಾ ಅನ್ನುವಂಥದ್ದು ಏನಿದೆಯೋ, ಉಪಾಸನಾ ವಿದ್ಯಾ, ಆ ಉಪಾಸನಾ ವಿದ್ಯೆಯಿಂದ ದೇವಲೋಕವು ಪ್ರಾಪ್ತಿ ಆಗ್ತದೆ ಅಂತೇಳಿ ಪೃಥಕ್ ಬೇರೆನೆ ಫಲವನ್ನ ಶ್ರುತಿ ಹೇಳಿದ್ದಾಗಿದೆ. ಪೃಥಕ್ ಅಂದ್ರೆ ಬೇರೆ, ಅದನ್ನ ಬೇರೆ ಆಗಿ ಶ್ರುತಿ ಹೇಳ್ತದೆ. ವಿದ್ಯೆಯ ದೇವಲೋಕ ತಯೋಹೋ ಜ್ಞಾನ ಕರ್ಮಣೋಹೋ ಇಹ ಏಕೈಕ ಅನುಷ್ಠಾನ ನಿಂದಾ ಸಮುಚ್ಚಿಚೀಷಯ ನ ನಿಂದಾ ಪರ ಇವ ಏಕೈಕಸ್ಯ ಪೃಥಕ್ ಫಲಶ್ರವಣಾತ್. ಎಲ್ಲಿ ಮಾತಾಡ್ಲಿಕ್ಕೆ ಸಿಕ್ಕದೆ ನಿಮಗೆ? ಜ್ಞಾನ ಕರ್ಮಣೋಹೋ ಇಹ, ಇಲ್ಲಿ ಈ ಸಂದರ್ಭದಲ್ಲಿ ಏಕೈಕ ಅನುಷ್ಠಾನದಿಂದ, ಎರಡನ್ನು ಸೇರಿಸಿಕೊಂಡು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದನ್ನ ನಿಂದಿಸಲಾಗಿದೆ. ಸಮುಚ್ಚಿಚೀಷಯ, ಇದು ನಿಂದ ಅಂದ್ರೆ ಏನು? ತುಚ್ಛ ಉಪದೇಶ ಅಂತ ಅರ್ಥ ಅಲ್ಲ, ತಪ್ಪು ಉಪದೇಶ ಅಂತಲೂ ಅರ್ಥ ಅಲ್ಲ. ಮತ್ತೆ ಏನು ಅಂದ್ರೆ, ಪೃಥಕ್ ಫಲ ಶ್ರವಣ, ಕರ್ಮದ ಫಲವೇ ಬೇರೆ, ಜ್ಞಾನದ ಫಲವೇ ಬೇರೆ. ನಾವು ಏನಾದರೂ ನಿಂದಾಪರವಾದ ಹೇಳಿಕೆಗಳನ್ನು ಶಾಸ್ತ್ರವು ಕೊಟ್ಟಿದ್ದೆ ಆದರೆ, ಅದರ ಉದ್ದೇಶ ನಿಂದಿಸುವುದು ಅಲ್ಲ. ಅದರ ಉದ್ದೇಶ ಏನು ಅಂತಂದ್ರೆ, ಇವು ಎರಡರ ಫಲಗಳು ಸ್ವತಂತ್ರವಾಗಿ ಬೇರೆ ಬೇರೆ ಆಗಿವೆ ಅನ್ನೋದನ್ನ ಗುರುತಿಸಬೇಕು ಸಾಧಕ, ಅದನ್ನು ಗುರುತಿಸಬೇಕು. ಏನು ಬೇರೆ ಬೇರೆ ಫಲ? ಶಾಸ್ತ್ರ ಈ ಪ್ರಕಾರ ಹೇಳ್ತದೆ, ವಿದ್ಯೆಯ ತದ್ ಆರೋಹಂತಿ, ವಿದ್ಯೆಯ ದೇವಲೋಕ ನತ್ರ ದಕ್ಷಿಣಾಯಂತಿ ಕರ್ಮಣ ಪಿತೃಲೋಕ ದಕ್ಷಿಣ ಮಾರ್ಗದಿಂದ ಯಾರು ಹೋಗ್ತಾರೋ ಅವರು ಈ ಲೋಕಗಳನ್ನು ಹೋಗಿ ತಲುಪುವುದಿಲ್ಲ. ಅದು ವಿದ್ಯೆಯ ತತ್ ಆರೋಹಂತಿ, ಉಪಾಸನೆಯಿಂದ ಅವನು ಮೇಲೆ ಏರಿ ಹೋಗುತ್ತಾನೆ. ವಿದ್ಯೆಯ ದೇವಲೋಕ, ಉಪಾಸನಾ ವಿದ್ಯೆಯಿಂದ ಅವನಿಗೆ ದೇವಲೋಕ ಪ್ರಾಪ್ತಿಯಾಗಬಹುದು. ಅದು ಎಂತಹ ಲೋಕ ಅಂತಂದ್ರೆ ತತ್ರ ದಕ್ಷಿಣ ನ ಎಂತಿ ಯಾಂತಿ, ಅಲ್ಲಿ ದಕ್ಷಿಣ ಮಾರ್ಗವು ಅಂದ್ರೆ ದಕ್ಷಿಣಾಯನ ಮಾರ್ಗವು ಅಲ್ಲಿ ಅವರನ್ನು ತೆಗೆದುಕೊಂಡು ಹೋಗೋದಿಲ್ಲ. ಕರ್ಮಗಳಿಂದ ಪಿತೃಲೋಕ, ಕರ್ಮಗಳನ್ನ ಇವು ಏನಂತಲೋಕೆ ಪಿಂಡ ಪ್ರದಾನ ಇತ್ಯಾದಿಗಳನ್ನ ನಾವು ಸರಿಯಾಗಿ ಅವರ ಹೆಸರಿನಲ್ಲಿ ಮಾಡಿಸಿದ್ದಾದರೆ ಅವರಿಗೆ ಪಿತೃಲೋಕ ಪ್ರಾಪ್ತಿಯಾಗ್ತದೆ. ಪಿತೃಲೋಕ ಕರ್ಮಣಾ ಪಿತೃ ಇತಿ ನಹಿ ಶಾಸ್ತ್ರ ವಿಹಿತಂ ಕಿಂಚಿತ್ ಅಕರ್ತವ್ಯತಾಂ ಇತಿಯಾತ್. ಅಕರ್ತವ್ಯತಾಂ ಇಯಾತ್ ಶಾಸ್ತ್ರದಲ್ಲಿ ಯಾವುದೇ ಹೇಳಿಕೆಯನ್ನ ಎಲ್ಲಿಯೇ ಕೊಟ್ಟರೂ ಕೂಡ ಅದು ಅವಿಹಿತ ಅಲ್ಲ, ಅದು ವಿಹಿತಂ ಸಮ್ಮತವಾದದ್ದೇ ಹೇಳಿಕೆ ಇರ್ತದೆ. ಏನೋ ಒಂದು ಕರ್ತವ್ಯ ತಾಮ್ ಇಯಾತ್, ಏನೋ ಒಂದು ಕರ್ತವ್ಯವನ್ನು ಹೇಳೋದಿರ್ತದೆ, ಏನೋ ಒಂದು ಒಂದು ಒಂದು ಗಂಭೀರವಾದ ವಿಷಯವನ್ನು ತಿಳಿಸೋದಿರ್ತದೆ. ಅನ್ಯಥಾ ಶಾಸ್ತ್ರವು ಲೂಸ್ ಶಬ್ದಗಳನ್ನು ಮಾತಾಡೋದಿಲ್ಲ. ಫೋನ್ ಮಾಡಿ ಏನ್ ಮಾಡಿದ್ರಿ ಇವತ್ತು, ದೋಸೆ ಮಾಡಿದ್ರ, ಇಡ್ಲಿ ಮಾಡಿದ್ರ, ಏನ್ ತಿಂದು ತಿಂದ್ರಿ, ಏನ್ ಊಟ, ಇಂತೆಲ್ಲ ಏನಂತಾರೆ ಲೂಸ್. ಮುಕ್ಕಾಲು ಭಾಗದ ನಮ್ಮ ಫೋನ್ ಕಾಲ್ಗಳು ಲೂಸ್ ಮಾತುಗಳಿಗೆ ಕಂಪನಿಗಳಿಗೆ ಲಾಭ ಆಗ್ತದೆ. ಅದಕ್ಕೆ ತಕ್ಕಂತೆ ಅವರು ಅಟ್ರಾಕ್ಷನ್ ಇಟ್ಟಿರ್ತಾರೆ. ಒಂದೇ ಸೆಕೆಂಡ್ ಮಾತಾಡಪ್ಪ ಅಷ್ಟೇ ಚಾರ್ಜ್, ಹತ್ತು ಸೆಕೆಂಡ್ ಮಾತಾಡ ಅಷ್ಟೇ ಚಾರ್ಜ್. ಹೌದಾ, ಹತ್ತು ಸೆಕೆಂಡ್, ಹತ್ತು ಸೆಕೆಂಡ್ ಮಾತಾಡ. ಮೊದಲ ಮೂರು ನಿಮಿಷಕ್ಕೆ ಇಂತಿಷ್ಟು ಅಂತ ತಗೋತಿದ್ರೆ ಇಲ್ಲ, ಎಲ್ಲ ಚೇಂಜ್ ಮಾಡಿ ಎಷ್ಟು ಸೆಕೆಂಡ್ ಮಾತಾಡ್ತೀವೋ ಅಷ್ಟೇ ಚಾರ್ಜ್ ಮಾತಾಡ. ಸರಿ ಹೋಯ್ತಲ್ಲ, ಮಾತಾಡಿ ಶುರು ಮಾಡಿದ್ರೆ ಕೇಳ್ತೀಯ. ಹಂಗೆ ಶಾಸ್ತ್ರ ಏನ್ ಮಾಡ್ತದೆ ಅಂತಂದ್ರೆ ಅದು ಎಷ್ಟು ಗಂಭೀರವಾಗಿದೆ ಅಂತಂದ್ರೆ ತಾನು ಕ್ಯಾಲ್ಕ್ಯುಲೇಟಿವ್ ಆಗಿ ಮಾತಾಡ್ತದೆ ಸಂದರ್ಭಾನುಸಾರವಾಗಿ. ಕರ್ತವ್ಯತಾಂ ಇಯಾತ್ ಕಿಂಚಿತ್ ಅಕರ್ತವ್ಯತಾಂ, ಅಂದ್ರೆ ಕರ್ತವ್ಯವಲ್ಲದೇ ಇರುವುದನ್ನ ಏನನ್ನೂ ಮಾತಾಡೋದಿಲ್ಲ. ಡಬಲ್ ನೆಗೆಟಿವ್, ಮಾತಾಡೋದಿಲ್ಲ ಅನ್ನೋದೊಂದು ನೆಗೆಟಿವ್, ಕರ್ತವ್ಯವಲ್ಲದೇ ಇರುವುದನ್ನ ಮಾತಾಡೋದಿಲ್ಲ ಇನ್ನೊಂದು ನೆಗೆಟಿವ್, ಎರಡು ಸೇರಿ ಏನಾಯ್ತು, ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತದೆ, ಕರ್ತವ್ಯವನ್ನು ಮಾತ್ರ ಮಾತಾಡ್ತದೆ. ತತ್ರ ಅಂಧಂತಮಃ ಅದರ್ಶನಾತ್ಮಕ ತಮಃ ಪ್ರವಿಶಂತಿ ಕೇ ಈ ಅವಿದ್ಯಾಂ ವಿದ್ಯಾಯ ಅನ್ಯಾ ಅವಿದ್ಯಾ ತಾಂ ಕರ್ಮ ಇತ್ಯರ್ಥ. ಇಲ್ಲ ಅವಿದ್ಯಾ ತಾಮ್ ಬರ್ಕೊಡ್ವಿ ಬ್ರಾಕೆಟ್ ಹಾಕ್ರಿ, ಅದಕ್ಕೆ ತಾಮ್ ಅಂತ ಬರ್ಕೊಂಡು ಅದಕ್ಕೊಂದು ಬ್ರಾಕೆಟ್ ಹಾಕ್ಬಿಡ್ರಿ. ನಿಮ್ಮ ಎದುರಿಗೆ ಎರಡು ವ್ಯಕ್ತಿಗಳಿದ್ದಾರೆ. ಯಾವ ಎರಡು ವ್ಯಕ್ತಿಗಳು? ಕರ್ಮನಿಷ್ಠರು. ಕರ್ಮನಿಷ್ಠರಲ್ಲಿ ಮತ್ತೆ ಎರಡು ವ್ಯಕ್ತಿಗಳಿದ್ದಾರೆ. ಒಂದು ಒಂದು ಮಕ್ಕಿ ಕಾಮಕ್ಕಿ ಕರ್ಮಗಳನ್ನೇ ಮಾಡ್ಕೋತ ಹೋಗ್ತಾರೆ, ಅವ್ರಿಗೆ ಏನೂ ತಿಳುವಳಿಕೆ ಇಲ್ಲ, ಪರ್ಫೆಕ್ಟ್ ಕರ್ಮಗಳು ಮಾಡ್ತಾರೆ. ಯಾವ ನೀರಿಗೆಲ್ಲ ಹಾಕ್ಬೇಕು ಅಲ್ಲೇ ನೀರು, ಯಾವ ಉದ್ದಲ್ಲಿ ಅಲ್ಲೇ ಮಾಡ್ಬೇಕು, ಏನ್ ಮಾಡ್ಬೇಕು, ಮಕ್ಕಿ ಕಾಮಕ್ಕಿ ಕ್ರೀನ ಮಾಡ್ತಾರೆ. ಅವರಿಗೆ ತಿಳುವಳಿಕೆ ಇಲ್ಲ, ಇನ್ನೊಬ್ರು ತಿಳುವಳಿಕೆಯನ್ನು ಹೊಂದಿದ್ದಾರೆ, ಆದ್ರೆ ಏನೂ ಮಾಡೋದಿಲ್ಲ. ಇವರಿಬ್ರು ಒಂದೇ ಕೆಟಗರಿ ಸೇರಿದ್ರು, ಇಬ್ರು ಯಾರಿವರು? ಕರ್ಮನಿಷ್ಠರೇ. ಇವನು ತಿಳುವಳಿಕೆ ಹೊಂದಿದ್ದಾನೆ, ಉಪಾಸನಾ ಮಾರ್ಗ. ಅವ ತಿಳುವಳಿಕೆ ಹೊಂದದನೆ ಬರೀ ಕರ್ಮವನ್ನು ಮಾಡ್ತಾ ಇದ್ದಾನೆ, ಅವನು ಕರ್ಮ ಮಾರ್ಗ. ಅವನ ಫಲ ಏನು, ಇವನ ಫಲ ಏನು, ಒಂದೇ ಸ್ವಲ್ಪದ ವ್ಯತ್ಯಾಸ ತೋರಿಸ್ತಾನೆ. ಮೊದಲನೇವನ ಫಲ ಏನು ಅಂತಂದ್ರೆ, ಅವನು ಕತ್ತಲೆಯ ಲೋಕವನ್ನು ಸೇರ್ತಾನೆ. ಎರಡನೇದ ಫಲ ಏನಂದ್ರೆ, ಇನ್ನೂ ಕತ್ತಲೆಯ ಲೋಕವನ್ನು ಸೇರ್ತಾನೆ. ಅಂಧನ್ ತಮಃ ಪ್ರವಿಶಂತಿ, ಕತ್ತಲೆಯ ಲೋಕವನ್ನು, ತಮಸ್ಸಿನಿಂದ ಕೂಡಿದ ಲೋಕವನ್ನು ಅವನು ಹೋಗಿ ಸೇರುತ್ತಾನೆ. ಆಮೇಲೆ ಭೂಯ ಇವತ್ತಿ, ಇನ್ನೊಬ್ಬನಿದ್ದಾನಲ್ಲ ಅವನು, ಅವನು ತಮಃ ಯೂ ಅವಿದ್ಯೆ ವಿದ್ಯಯಾರತಃ, ವಿದ್ಯಯಾರತಃ ವಿದ್ಯೆಯಾಗುಂ ರಥ, ವಿದ್ಯೆಯಾಮ್ರತಃ ವಿದ್ಯೆಯಲ್ಲಿ ತೊಡಗಿದವನು. ಅವನು ಏನು ವಿದ್ಯೆ, ಉಪಾಸನಾ ವಿದ್ಯೆಯಲ್ಲಿ ತೊಡಗಿದವನು. ಕರ್ಮ ಜಾಸ್ತಿ ಮಾಡಲಿಕ್ಕಿಲ್ಲ, ಉಪಾಸನಾ ಮಾಡಿ. ಅವರೇ ಡಿಫ್ರೆನ್ಸ್ ಅನ್ನು, ವ್ಯತ್ಯಾಸವನ್ನು ತಿಳಿಸ್ತಾರೆ. ಅದರ್ಶನಾತ್ಮಕಂ ತಮಃ ಪ್ರವಿಶಂತಿ ಕೇ, ಯಾರು ಯಾರು ಏ ಯಾರಂದ್ರೆ, ಅವಿದ್ಯಾ ವಿದ್ಯಾಯ, ವಿದ್ಯಾಯ ಅನ್ಯ ಅವಿದ್ಯ. ಓಕೆ, ಅವಿದ್ಯಾ ಅಂದ್ರೆ ಏನು, ವಿದ್ಯೆಯನ್ನು ಹೊರತುಪಡಿಸಿರೋದು ಯಾವುದು, ಅದು ಅವಿದ್ಯೆ. ಒಂದು ಡೆಫಿನೇಷನ್ ಮುಗಿತು. ವಿದ್ಯಾ ಅಂದ್ರೇನು, ಅವಿದ್ಯೆ ಅಂದ್ರೇನು, ವಿದ್ಯೆಯನ್ನ ಹೊರತುಪಡಿಸಿರುವುದು ಯಾವುದು, ಅದು ಅವಿದ್ಯ. ಓಕೆ, ಈ ಅವಿದ್ಯೆಯಲ್ಲಿ ತೊಡಗಿದವರು ಅವರು ತಾಂ ಅವರು ಕರ್ಮ ಇತ್ಯರ್ಥ, ಕರ್ಮದಲ್ಲಿ ತೊಡಗಿರುತ್ತಾರೆ. ಇನ್ನು ಅವರ ಕರ್ಮಗಳು ಏನು ಫಲವನ್ನು ಕೊಡ್ತಾರೆ, ಕರ್ಮಣ ವಿದ್ಯಾ ವಿರೋಧಿತ್ವಾತ್, ವಿದ್ಯೆ ಇತ್ತು ಅಂದ್ರೆ ಅದು ಕರ್ಮವನ್ನು ವಿರೋಧಿಸ್ತದೆ. ಆದ್ರೆ ಇಲ್ಲಿ ವಿದ್ಯೆಯ ಹೊರತುಪಡಿಸಿ ಅನ್ಯವಾದಂತಹ ಅವಿದ್ಯಾ ಅಂತ, ಅದು ಕರ್ಮವನ್ನು ವಿರೋಧ ಮಾಡೋದಿಲ್ಲ. ಕರ್ಮಣ ವಿದ್ಯಾ ವಿರೋಧಿತ್ವಾತ್, ವಿದ್ಯೆ ಅನ್ನುವಂಥದ್ದು ಕರ್ಮವನ್ನು ವಿರೋಧಿಸುತ್ತದೆ, ಕರ್ಮ ಅನ್ನುವಂಥದ್ದು ವಿದ್ಯೆಯನ್ನು ವಿರೋಧಿಸುತ್ತದೆ, ವಿದ್ಯೆ ಅನ್ನುವಂಥದ್ದು ಕರ್ಮವನ್ನು ವಿರೋಧಿಸುತ್ತದೆ, ಇವು ಒಂದಕ್ಕೊಂದು ವಿರೋಧವಾಗಿರ್ತವೆ. ಆದ್ದರಿಂದ ಇಲ್ಲಿ ಇವನೇನ್ ಮಾಡಿದಾನೆ, ವಿದ್ಯಾ ವಿರೋಧಿತ್ವಾದ ಕರ್ಮಣ, ಆದ್ದರಿಂದ ಇವನು ಕರ್ಮದಲ್ಲಿ ತೊಡಗಿದ್ದಾನೆ. ಯಾವ ಕರ್ಮ ತೊಡಗಿದ್ದ, ಅದು ವಿದ್ಯೆಗೆ ವಿರೋಧವಾಗಿದೆ. ತಾಂ ಅವಿದ್ಯಾ ಅಗ್ನಿಹೋತ್ರಾದಿ ಲಕ್ಷಣಮೇವ ಕೇವಲ ಉಪಾಸತೆ ತತ್ಪರ ಸಂತ ಅನುತಿಷ್ಠಂತಿ ಇತಿ ಅಭಿಪ್ರಾಯ. ನೋಟ್ ಮಾಡ್ಕೊಳ್ರಿ ಸಂಧಿ, ಸಂತ ತತ್ಪರ ಸಂತ ಅನುತಿಷ್ಠಂತಿ ಇತಿ ಅಭಿಪ್ರಾಯ. ಅದು ಇತಿ ಹೊಂದಿದೆ. ಯಾರು ಅಂದ್ರೆ ಈ ಅಗ್ನಿಹೋತ್ರಾದಿಗಳೇನಿದ್ದಾರಲ್ಲ, ಅವಿದ್ಯಾಯ ಅಗ್ನಿಹೋತ್ರಾದಿ ಲಕ್ಷಣ ಇವ ಕೇವಲ ಉಪಾಸತೆ. ಅಗ್ನಿಹೋತ್ರಾದಿ ಲಕ್ಷಣಗಳಿಂದ ಕೂಡಿದಂತಹ ಕರ್ಮಗಳನ್ನು ಮಾತ್ರ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಇವರು ಕರ್ಮ ಅನುಷ್ಠಾನಿಗಳು ಅಂತ ಕರೀತಾರೆ. ತತ್ಪರಾಹ ಸಂತ, ಅದನ್ನೇ ಅವರು ತಮ್ಮ ಗುರಿಯನ್ನಾಗಿಟ್ಟುಕೊಂಡಿರ್ತಾರೆ. ಅನುತಿಷ್ಠಂತಿ ಇತಿ ಅಭಿಪ್ರಾಯ, ಅವರು ಅನುಸರಿಸಿಕೊಂಡು ಹೋಗ್ತಾ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದ ವಿಷಯ. ತತಃ ತಸ್ಮಾತ್ ಅಂಧಾತ್ಮಕಾತ್ ತಮಸಃ ಹೂಯ ಇವ ಬಹುತರಮೇವ ತೀ ತಮಃ ಪ್ರವಿಶಂತಿ. ಆಯ್ತಲ್ಲ, ಅವರು ಈಗ ಹೋಗಿ ಸೇರಿದ್ರು, ಏನು ಕತ್ತಲೆಯ ಲೋಕಗಳನ್ನು ಹೋಗಿ ಅವರು ಸೇರಿದ್ರು. ಕರ್ಮಾನುಷ್ಠಾನ ಅಗ್ನಿಹೋತ್ರಾದಿಗಳು ಮಾಡುವಂತ ಕರ್ಮಾನುಷ್ಠಾನಿಗಳು ಅವ್ರು ಏನನ್ನು ಹೋಗಿ ಸೇರಿದ್ರು, ಕತ್ತಲೆಯ ಲೋಕವನ್ನು ಹೋಗಿ ಸೇರಿದ್ರು. ಭೂಯ ಅಲ್ಲದೆ ಇನ್ನೊಬ್ಬರು ವಿಚಾರವನ್ನು ನಾವು ಮಾತಾಡ್ತೀವಿ. ತತಃ ತಸ್ಮಾತ್ ಅಂಧಾತ್ಮಕಾತ್ ತಮಸಃ, ಅಂತಹ ಕತ್ತಲೆಯಿಂದ ಕೂಡಿದ ತಮಸ್ಸಿಗಿಂತ ಇನ್ನೂ ಒಂದು ದೊಡ್ಡ ಕತ್ತಲೆಯಾಗಿದೆ, ಅದನ್ನು ಹೋಗಿ ಸೇರ್ತಾರಪ್ಪ ಇದು ಎರಡನೇ. ಭೂಯ ಇವ ಬಹುತರ ಮೇವತೆ ತಮಃ, ಮೊದಲಿನ ಕತ್ತಲೆಗಿಂತ ಇನ್ನು ಹೆಚ್ಚಿನ ಕತ್ತಲೆಯ ಲೋಕ. ಯಾರ್ಯವರು ಕೇ ಕೇ ಯಾರವರು ಹೇಳ್ತಾರೆ ನೋಡಿ, ಚಂದ ಹೇಳ್ತಾರೆ ಯಾರಂದ್ರೆ, ಕರ್ಮ ಹಿತ್ವ ಕರ್ಮ ಹಿತ್ವ ಈ ಊ ತೂ ವಿದ್ಯಾಯಾಮ್ ಇವ ದೇವತಾ ಜ್ಞಾನ ಇವ ರತಃ ಅವಿರತಃ. ಯಾರಂದರೆ ಅವರು, ಅವನು ಯಾರಂದರೆ ಅವರು, ಏ ಊ ಏ ಯಾರು ಅಂತ ಕೇಳ್ತೀರಾ, ಅವ್ರು ಯಾರಂದರೆ ಅವರು ನೋಡಪ್ಪ ಯಾರಂದ್ರೆ, ಕರ್ಮ ಹಿತ್ವ ಕರ್ಮ ಬಿಟ್ಟು ಬಿಡ್ತಾರೆ. ಈಗ ಸುಮ್ಮನೆ ಉದಾಹರಣೆ ಹೇಳ್ತೀವಿ, ಗಣಪತಿಯ ಉಪಾಸನೆ ಮಾಡುವುದು ಕರ್ಮದಲ್ಲೇ ತೊಡಗಿದ್ದಾರೆ. ಗಣಪತಿಯನ್ನು ತಿಳ್ಕೋದೆ, ಗಣಪತಿಯನ್ನು ಆಹ್ವಾನ ಮಾಡದೆ, ಗಣಪತಿಯ ಗಣಪತಿಯ ವಿಚಾರವಾಗಿ ಜ್ಞಾನವನ್ನು ಹೊಂದದೆ ಉಪಾಸ್ಯ ದೇವತಾ ಗಣಪತಿ. ಆದರೆ ಅವರಿಗೆ ಆ ಗಣಪತಿ ಬಗ್ಗೆ ಯಾವ ತಿಳುವಳಿಕೆ ಬೇಡ. ಉದಾಹರಣೆ ಹೇಳ್ತೇನೆ, ಅಂತ ಪ್ರಸಂಗಗಳು ನಾವು ತರೋದೇ ಇಲ್ಲ, ಸಂದರ್ಭ ಬಂದಿದ್ದರಿಂದ ಉದಾಹರಣೆ ಹೇಳ್ತೀನಿ. ಗಣಪತಿ ಉಪಾಸ ದೇವತಾ ಗಣಪತಿ, ಗಣಪತಿ ವಿಚಾರವಾಗಿ ಅವನು ಕಿವಿ ಯಾಕೆ ತೊಟ್ಟಿದೆ, ಅವನ ಹೊಟ್ಟೆ ಯಾಕೆ ತೊಟ್ಟಿದೆ, ಅವನ ತಲೆ ಯಾಕೆ ಆಗಿದೆ, ಅವನ ಮುಖ ಯಾಕೆ ಆನೆ ಮುಖ ಇದೆ, ಇವುಗಳಲ್ಲಿ ಇಂಪ್ಲಾಯ್ಡ್ ಮೀನಿಂಗ್ ಏನು, ಇವುಗಳ ಲಕ್ಷ್ಯ ಏನು, ಇವುಗಳ ಗರ್ಭದಲ್ಲಿ ಏನು ಅರ್ಥ ಇದೆ, ಇವು ಯಾವನ್ನು ತಿಳ್ಕೊಳ್ಳದೆ ಮಾಡಬೇಕು ಮಾಡಬೇಕು, ಮೋದಕ ನೈವೇದ್ಯ ಮಾಡಬೇಕು ಮಾಡಬೇಕು, ಪ್ರದಕ್ಷಿಣೆ ಹಾಕಬೇಕು ಹಾಕಬೇಕು, ತಿರುಗಬೇಕು ತಿರುಗಬೇಕು, ಇವ ಕರ್ಮನಿಷ್ಠ ಇವ ಕತ್ತಲೆಯ ಲೋಕನ ಹೊಂದಿರ್ತಾನೆ. ಆಯ್ತೇನ್ ಈ ಕಡೆ ಬರೋಣ, ಇನ್ನೊಬ್ಬ ಇದ್ದಾನೆ ಅವನು ಯಾರಂದ್ರೆ ತಿಳ್ಕೊಂಡಾನೆ ಮೋದಕ ನೈವೇದ್ಯ ಮಾಡಾಕ, ನೀನು ಗಣಪತಿ ಹೊಟ್ಟೆ ಯಾಕೆ ದೊಡ್ಡದಿದೆ ಅಂತ ತಿಳ್ಕೊಂಡು ನೀನು ಅವನಿಗೆ ಒಂದೊಳ್ಳೆ ಮುದುಕ ಕೊಡ್ಲಿಲ್ಲ ಅಂದ್ರೆ ಇವನಿಗೆ ಏನ್ ಫಲ ಇರ್ಬೋದು, ಇನ್ನೂ ದೊಡ್ಡ ವಿಚಾರ ಮಾಡಿ ನೋಡಲ್ಲ. ಅದು ಯಾಕೆ ಡಬಲ್ ಹಾಕಿದಾರಲ್ಲಿ, ಒಂದು ಕತ್ತಲೆ ಅಂತಾರೆ, ಇನ್ನೊಂದು ಏನಂತಾರೆ ಭೂಯ ಇವತ್ತೆ, ಇನ್ನೂ ಹೆಚ್ಚಿನ ಕತ್ತಲೆ. ಅದನ್ನು ಅವ್ರು ಹೇಳ್ತಾರೆ ಕರ್ಮಹಿತ್ವ, ಇವನು ತಿಳ್ಕೊಂಡಾನೆ ದೇವತಾ ವಿಚಾರವನ್ನ, ಬಟ್ ಅದಕ್ಕೆ ಸಂಬಂಧವಾದಂತಹ ಕರ್ಮಗಳನ್ನ ಬಿಟ್ಟಿರ್ತಾನೆ. ಕರ್ಮಹಿತ್ವ ಏವು ಏತು ವಿದ್ಯಾಯಾಮ್ ಇವ, ಏನು ವಿದ್ಯಾ ದೇವತಾ ಜ್ಞಾನ ಇವ ರಥ, ದೇವತಾ ಜ್ಞಾನ ಚೆನ್ನಾಗಿದೆ ಇವರಿಗೆ, ಜ್ಞಾನ ಎಷ್ಟು ಚೆನ್ನಾಗಿರ್ತದೆ ಅದು ತಕ್ಕಂತೆ ಕರ್ಮನೇ ಇರ್ಬೇಕಲ್ಲ, ಎಷ್ಟರಂದ್ರೆ ಜ್ಞಾನ ಕರ್ಮ ಸಮುಚ್ಚಯ. ಈ ಜ್ಞಾನ ಇಟ್ಕೊಡ್ತೀನಿ ಕರ್ಮ ಬೇಡ ಅಂದ್ರೆ ಉಪಾಸನದಲ್ಲಿ ಆಗುದಿಲ್ಲ, ಆತ್ಮನಲ್ಲಿ ನಡೀತದ ಜ್ಞಾನ ಇಟ್ಕೋ ಕರ್ಮದ ಅವಶ್ಯಕತೆ ಏನಪ್ಪ. ಇವ ನಗರ್ಕ ನಗಾಟಕ, ಇವ್ರಿಗೆ ಆತ್ಮಜ್ಞಾನ ವಿಚಾರ ಬೇಡ, ದೇವತಾ ಜ್ಞಾನ ವಿಚಾರ ಬೇಕು, ದೇವತಾ ಜ್ಞಾನ ವಿಚಾರ ಪಡೆದ ನಂತರ ತಕ್ಕಂತೆ ಅದು ತಕ್ಕಂತೆ ಕರ್ಮ ಬೇಡ. ಅವನು ಇನ್ನೊಬ್ಬವ ಕರ್ಮ ಬೇಕು ದೇವತಾ ಜ್ಞಾನ ಬೇಡ, ಇಬ್ಬರು ಹಣೆ ಬರೋ ಅಷ್ಟೇ. ಇಬ್ರು ಕತ್ತಲೆ ಲೋಕವನ್ನೇ ಸೇರ್ತಾರೆ. ಒಬ್ರಿಗೆ ಕಡಿಮೆ ಕತ್ತಲೆ, ಇನ್ನೊಬ್ರದ್ದು ಜಾಸ್ತಿ ಜೀವತಾ ಜ್ಞಾನ ಈವರಸಾ ಅಭಿರಸಾಹ ತತ್ರ ಅವಹಂತರ ಫಲಭೇದಂ ವಿದ್ಯಾ ಕರ್ಮಣೋ ಸಮುಚ್ಚಯ ಕಾರಣಂ ಆಹ ಅನ್ಯಥಾ ಫಲವತ್ ಅಫಲವತಃ ಅಫಲವತೋ ಸನ್ನಿಹಿತಯೋ ಅಂಗ ಅಂಗಿತ್ನ ಅಂಗ ಅಂಗಿತ್ವೈವ ಅಂಗ ಅಂಗ ಅಂಗಿ ಇತಿ ಏವ ಅಂಗ ಅಂಗಿ ಇತ್ಯೇವ ಅಂಗ ಅಂಗಿ ಇತ್ಯೇವ ಅಂಗ ಅಂಗಿ ಇತ್ಯೇವ ಸ್ಯಾತ್ ಇತ್ಯರ್ಥಃ. ಸ್ಯಾತ್ ಹಿಂದಿಗಡೆ ಜಾನಿತ್ಯೇವ ಕಿಂ ಜಾನಿತ್ಯೇವ ಜಾಮಿ ಮಕಾರ ಜಾಮಿತ್ಯ ಬೇಡ ಜಾಮಿತ್ಯ ಬೇಡ ಅದೇ ಅಂಗಿತ್ಯೇವ ಅಂಗಿತ್ಯವ ಇತ್ಯೇವ ಅಂಗ ಅಂಗಿ ಇತ್ಯೇವ ಫಲವತ ಅಫಲವತಃ ಫಲವತ ಅಂತಂದ್ರೆ ಅಂಗ ಅಫಲವತಃ ಅಂದ್ರೆ ಅಂಗಿ ಬೆಂಕಿ ಉರಿತಾ ಇದೆ ಅಂತಂದ್ರೆ ಬೆಂಕಿ ಅಂಗ ಅಲ್ಲ ಬೆಂಕಿ ಅಂಗಿ ಹೊಗೆ ಅಂಗ ಹೊಗೆ ಅಂಗ ಬೆಂಕಿ ಅಂಗಿ ಬೆಳಕು ಅಂಗ ಕರೆಂಟು ಅಂಗಿ ಈಗ ಅಂಗ ಅಂಗಿ ಭಾವ ಈ ಅಂಗ ಅಂಗಿ ಭಾವನೆ ಇಲ್ಲಿ ಯಾವ ರೀತಿ ತೊಂದಾಗುತ್ತದೆ ಅವಾಂತರ ಫಲ ಭೇದಂ ಅವಾಂತರ ಪ್ರತ್ಯಕ್ಷ ಫಲ ಅಪ್ರತ್ಯಕ್ಷ ಫಲ ಅವಾಂತರ ಫಲ ಅವಾಂತರ ಫಲ ಅಂದ್ರೆ ಅಲ್ಲಿ ಅಪ್ರತ್ಯಕ್ಷ ಫಲ ಅಂದ್ರೆ ಅವಾಂತರ ಫಲ ಭೇದಂ ಯಾವುದ್ರ ಬಗ್ಗೆ ವಿದ್ಯಾ ಕರ್ಮನೋ ಉಪಾಸನಾ ವಿದ್ಯಾ ಉಪಾಸನಾ ವಿದ್ಯಾ ಮತ್ತು ಕರ್ಮ ಇವುಗಳಲ್ಲಿ ಅಪ್ರತ್ಯಕ್ಷವಾದ ಫಲಗಳು ಇವುಗಳನ್ನ ಈ ಫಲಗಳು ಸಮುಚ್ಚಯ ಕಾರಣ ಆಹ ಇವೆರಡೂ ಸಮುಚ್ಚಯಗಳಿಂದ ಕೂಡಿದ್ದೆ ಆಗಿದೆ ಅನ್ಯಥಾ ಹಾಗೆ ಇಲ್ಲದೆ ಹೋದ್ರೆ ಏನಾಗ್ತಿತ್ತು ಸಮುಚ್ಚಯ ಇಲ್ಲದೆ ಹೋದ್ರೆ ಏನಾಗ್ತಿತ್ತು ಫಲವತ್ ಅಫಲವತೋ ಸನ್ನಿಹಿತಯೋ ಅಂಗ ಅಂಗಿತ್ಯೇವ ಸ್ಯಾತ್ ಅಂಗ ಅಂಗಿ ಭಾವ ಬರ್ತಿತ್ತು ಅದು ಬರ್ದಿದ್ದಾರೆ ಬರ್ತದೆ ಕನ್ಫ್ಯೂಷನ್ ಬರ್ದಿದ್ದಾರೆ ಫಲಯುಕ್ತ ಅಂಗಿ ಫಲಹೀನ ಅಂಗ ಇಷ್ಟೇ ಬರ್ಕೊಳ್ರಿ ಅಂಗ ಅಂಗಿ ಭಾವವು ಉಂಟಾಗಬಹುದಾಗಿತ್ತು ಅನ್ಯಥಾ ಒಂದು ವೇಳೆ ಅವು ಅವಾಂತರ ಫಲಗಳನ್ನು ಉಂಟು ಮಾಡುತ್ತವೆ ಸಮುಚ್ಚಯ ಕಾರಣವಾಗಿ ಅನ್ನುವಂಥದ್ದು ಇಲ್ಲದೆ ಹೋಗಿದ್ದರೆ ಏನಾಗ್ಬಿಡ್ತಿತ್ತು ಅಂಗ ಅಂಗಿ ಭಾವ ಉಂಟಾಗ್ತಿತ್ತು ಅಂತ ಬರ್ತಿದ್ದಾರೆ ಅಷ್ಟೇ. ಆ ಅಂಗ ಅಂಗಿ ಭಾವದ ಅರ್ಥ ಏನು ಬರ್ತಿದ್ದಾರೆ ಅದು ಕನ್ಫ್ಯೂಷನ್ ಅದನ್ನು ನೀವು ತಲೆ ಕಚ್ಕೋಬೇಕು. ಫಲವತ ಅಫಲವತೋ ಸನ್ನಿಹಿತಯೋ ಅಂಗ ಅಂಗಿತ್ವ ಸ್ಯಾತ್ ಇತ್ಯರ್ಥ ಅನ್ಯಥಾ ಹೀಗಾಗಬಹುದಾಗಿತ್ತು ಆದರೆ ಹಾಗಾಗಿಲ್ಲ ಆದ್ದರಿಂದ ಕರ್ಮದ ಫಲವೇ ಬೇರೆ ಉಪಾಸನಾ ಫಲವೇ ಬೇರೆ. ಕರ್ಮದ ಫಲ ಅನ್ನುವಂಥದ್ದು ಅವರಿಗೆ ಕತ್ತಲೆ ಲೋಕ, ಉಪಾಸನಾ ಫಲ ಅಂತವರು ಅವರಿಗೆ ಉಪಾಸನಾ ಕರ್ಮರಹಿತ ಉಪಾಸ ಕರ್ಮರಹಿತವಾದ ಉಪಾಸನ ಮಾಡಿದವರಿಗೆ ಇನ್ನೂ ಹೆಚ್ಚಿನ ಕತ್ತಲೆಯು ಪ್ರಾಪ್ತವಾಗುತ್ತದೆ. ಓಂ ತತ್ಸತ್. ಕಲಿಯುಗ ಮುಗಿಸಿ. ಅನ್ಯದೇವಾಹುರ್ ಅವಿದ್ಯಯಾ ಅನ್ಯದೇವಾಹುರ್ ವಿದ್ಯಯಾ ಅನ್ಯದಾಹುರ ವಿದ್ಯಯಾ ಶುಶ್ರುಮಧೀರಾಣಸ್ತಚಕ್ಷಿರೇ ವಿದ್ಯಾ ವಿದ್ಯೆಯ ಉಪಾಸನಾ ವಿದ್ಯಾ ಕರ್ಮರಹಿತವಾದ ಉಪಾಸನಾ ವಿದ್ಯಾ ಈ ವಿದ್ಯೆಯಿಂದ ಏನಾಗ್ತದೆ ಅನ್ಯದೇವ ಅನ್ಯವಾದ ಫಲವೇ ಉಂಟಾಗ್ತದೆ ವಿದ್ಯೆಯ ಓಕೆ ಅವಿದ್ಯೆಯಿಂದ ಏನಾಗ್ತದೆ ಅವಿದ್ಯೆಯಿಂದ ಅಂದ್ರೆ ಕರ್ಮ ಕರ್ಮದಿಂದ ಏನಾಗ್ತದೆ ಕರ್ಮದಿಂದ ಕೂಡ ಬೇರೆ ಫಲವೇ ಉಂಟಾಗ್ತದೆ ಓಹೋ ಉಪಾಸನೆಯಿಂದಲೂ ಬೇರೆ ಫಲ ಉಂಟಾಗ್ತದೆ ಕರ್ಮದಿಂದಲೂ ಬೇರೆ ಫಲ ಉಂಟು ಎರಡು ಬೇರೆ ಬೇರೆ ಫಲಗಳು ಇತಿ ಶುಶ್ರುಮಧೀರಾಣ ಏನ ತದ್ವಿಜ ಚಕ್ಷಿರೆ ಅಂತ ಜ್ಞಾನಿಗಳು ವೈದಿಕ ವಿಜ್ಞಾನಿಗಳು ಅನೇಕಾನೇಕ ಅಧ್ಯಯನವನ್ನ ಪೂರೈಸಿ ಪಾಂಡಿತ್ಯವನ್ನು ಹೊಂದಿದವರು ಅವರು ಇವುಗಳ ವಿಚಾರವಾಗಿ ಹೀಗೆ ಹೇಳುತ್ತಾರೆ ಏನಂತ ಶುಶ್ರುಮಧೀರಾಣ ಏನಷ್ಟ ಚಕ್ಷಿರೆ ಇವರೆಲ್ಲ ಆಳವನ್ನು ಕಂಡವರು ವಿಚಚಕ್ಷಿರೆ ವೈದಿಕ ಮಾರ್ಗದರ್ಶನದ ಆಳವನ್ನ ಕಂಡವರು ವಿಚಚಕ್ಷಿರೆ ಇವರು ವಿದ್ಯೆಯ ಫಲವನ್ನೇ ಬೇರೆ ಅಂತ ಹೇಳುತ್ತಾರೆ ಅವಿದ್ಯೆಯ ಫಲವನ್ನೇ ಬೇರೆ ಅಂತ ಹೇಳುತ್ತಾರೆ ಅನ್ಯತ ಪೃಥಗೀವ ವಿದ್ಯೆಯ ಕ್ರಿಯತೆ ಫಲಂ ಇದೆ ಆಹು ವದಂತಿ ವಿದ್ಯೆಯ ದೇವಲೋಕ ವಿದ್ಯೆಯ ತದಾರೋಹಂತಿ ಇತಿ ಶ್ರುತಿ ಅನ್ಯದಾಹು ಅವಿದ್ಯೆಯ ಕರ್ಮಣಾ ಕ್ರಿಯತೆ ಕರ್ಮಣಾ ಪಿತೃಲೋಕ ಇವರು ಕಂಡಿದ್ದಾರೆ ನೋಡಪ್ಪ ಅವರು ವಿದ್ಯಾ ಬಿಟ್ಕೊಟ್ಟು ಬರೀ ಕರ್ಮ ತೊಡಗಿದರೆ ಪಿತೃಲೋಕವನ್ನು ಬೋಧಿಸಿರುತ್ತಾರೆ ಬೇರೆ ಫಲವೇ ಹೇಳಿದ್ದಾರೆ ಅವರು ಕರ್ಮ ಬಿಟ್ಕೊಂಡು ಬರೀ ವಿದ್ಯಾ ಮಾಡಿದ್ದಾರೆ ಅವ್ರಿಗೆ ಬೇರೆ ಫಲವೇ ಇದೆ ಏನು ದೇವತಾ ಲೋಕ ಕರ್ಮ ಬಿಟ್ಕೊಟ್ಟು ಅವರು ಏನ್ ಮಾಡಿದ್ದಾರೆ ಬರೀ ಉಪಾಸನಾ ವಿದ್ಯಾ ಅಷ್ಟೇ ಇಟ್ಕೊಂಡಿದ್ದಾರೆ ಅವ್ರಿಗೇನ್ ಫಲ ದೇವಲೋಕ ಉಪಾಸನ ಬಿಟ್ಕೊಟ್ಟು ಬರೀ ಕರ್ಮ ಒಂದೇ ಇಟ್ಕೊಂಡಾರೆ ಇವ್ರಿಗೇನ್ ಫಲ ಪಿತೃಲೋಕ ಇವರಿಬ್ಬರಿಗೆ ಸ್ವತಂತ್ರವಾದ ಎರಡು ಬೇರೆ ಫಲಗಳನ್ನ ಹೇಳಿದ್ದಾರೆ ಹೇಳಿದ್ದಾರೆ ಇದರರ್ಥ ಅವ್ರು ಎಲ್ಲವನ್ನು ಸಾಧಿಸಿಬಿಟ್ರು ಅಂತ ನೀವು ತಿಳ್ಕೋಬಾರ್ದು ಒಂದು ಕತ್ತಲೆ ಇನ್ನೊಂದು ಹೆಚ್ಚಿನ ಕತ್ತಲೆ ಗಾಢ ಕತ್ತಲೆ ಕ್ಲೀನ್ ಹೇಳೇ ಬಿಟ್ಟು ಮುಗಿಸಿಬಿಟ್ಟು ಅವರಿಗೆ ಅನ್ಯತ ಪೃಥಗೈವ ವಿದ್ಯೆಯ ಕ್ರಿಯತೆ ಫಲಂ ಇತಿ ಆಹು ವದಂತಿ ವಿದ್ಯೆಯ ಫಲ ಏನು ಅವಿದ್ಯೆಯ ಫಲ ಏನು ಅನ್ನೋ ಅದನ್ನು ಹೇಳ್ತಾರೆ ವಿದ್ಯೆಯ ದೇವಲೋಕ ಉಪಾಸನಾ ವಿದ್ಯೆಯಿಂದ ದೇವಲೋಕಗಳನ್ನು ಹೊಂದುತ್ತಾರೆ ಎಲ್ಲಿ ಹೇಳಾರೆ ಬೃಹದಾರಣಕ್ಕೆ ಏನಂತ ಹೇಳ್ತಾರೆ ವಿದ್ಯೆಯ ತದ ಆರೋಹಂತಿ ಈ ಉಪಾಸನಾ ವಿದ್ಯೆಯನ್ನು ಹೊಂದುವುದರಿಂದ ಅವರು ದೇವಲೋಕವನ್ನು ಏರಿ ಹೋಗುತ್ತಾರೆ ಅನ್ಯದಾಹು ಅವಿದ್ಯೆಯ ಅವಿದ್ಯೆಯ ಅಂದ್ರೇನು ಕರ್ಮಣ ಅಲ್ಲ ಅವಿದ್ಯೆಯ ಇಸ್ಕಲ್ ಟು ಕರ್ಮ ಅವಿದ್ಯೆಯ ಅವರೇನ್ ಮಾಡ್ತಾರಪ್ಪ ಕರ್ಮಣ ಕ್ರಿಯತೆ ಕರ್ಮಣ ಪಿತೃಲೋಕ ಅವರು ಪಿತೃಲೋಕದ ಫಲವನ್ನ ಹೊಂದುತ್ತಾರೆ ಇತ್ತೀವ ಈ ಪ್ರಕಾರವಾಗಿ ಇತ್ತೀವಂ ಶುಶ್ರುಮ ಶ್ರುತವಂತ ವಯಂ ಧೀರಾಣ ಧೀಮತಾ ವಚನಂ ಜೀವತ ಅಂದ್ರೆ ವಿವೇಕಿಗಳು ಹೇಳುವ ಇಂತಹ ಮಾತುಗಳನ್ನ ಶ್ರುತವಂತಹ ನಾವು ಕೇಳಿದ್ದೀವಿ. ಭಗವತ್ಪಾದಾಚಾರ್ಯ ಸೇರಿಸ್ತಾರೆ, ನಾವು ಇಂತಹ ವಿವೇಕಿಗಳಿಂದ ಈ ಮಾತುಗಳನ್ನು ಕೇಳಿದ್ದೇವೆ. ಶ್ರುತವಂತಹ, ಶ್ರುತವಂತಹ ಅಂದ್ರೆ ನಾವು ಆಲಿಸಿದ್ದೇವೆ. ಪ್ರವಚನಗಳಲ್ಲಿಯೋ, ವ್ಯಾಖ್ಯಾನಗಳಲ್ಲಿಯೋ, ಪಬ್ಲಿಕ್ ಟಾಕ್ಸ್ಗಳಲ್ಲಿಯೋ, ಉಪನ್ಯಾಸಗಳಲ್ಲಿಯೋ, ಸತ್ಸಂಗಗಳಲ್ಲಿಯೋ, ಕ್ವಶನ್ ಆನ್ಸರ್ ಸಮಯದಲ್ಲಿಯೋ ನಾವು ಕೇಳಿದ್ದೀವಿ. ಏನಂತ ಕೇಳಿದ್ದೀವಿ ನಾವು? ಹೇಳ್ತಾರೆ ರೀತಿ ಸುಶ್ರಮ ಸುತ್ತುವಂತಹ ಧೀಮತ ವಚನ ನಾವು ಕೇಳಿದ್ದೀವಿ. ಏನ್ ಕೇಳಿದ್ದೀವಿ? ವಿದ್ಯೆಯ ದೇವಲೋಕವನ್ನು ಹೊಂದುತ್ತಾರೆ, ಕರ್ಮಣ ಪಿತೃಲೋಕವನ್ನು ಹೊಂದುತ್ತಾರೆ, ಸ್ವತಂತ್ರವಾದ ಫಲಗಳಿವೆ ಅಂತ ನಾವು ಕೇಳಿದ್ದೀವಿ. ಈ ಆಚಾರ್ಯ ನಹ ಅಸ್ಮಭ್ಯಂ ತತ್ಕರ್ಮ ಚ ಜ್ಞಾನಂ ಚ ವಿಜಚಕ್ಷಿರಿ ವ್ಯಾಖ್ಯಾತವಂತಃ ತೇಷಾಂ ಅಯಂ ಆಗಮಃ ಪಾರಂಪರ್ಯಾಗತ ಇತ್ಯರ್ಥಃ. ಯಾವ ಆಚಾರ್ಯರು ತತ್ಕರ್ಮ ಚ ಜ್ಞಾನಂ ಚ ವಿಜಚಕ್ಷಿರಿ, ಕರ್ಮ ಅಂದ್ರೇನು, ಜ್ಞಾನ ಅಂದ್ರೇನು, ಜ್ಞಾನ ಅಂದ್ರೆ ಉಪಾಸನ, ಕರ್ಮ ಅಂದ್ರೇನು, ಉಪಾಸನ ಅಂದ್ರೇನು, ಕರ್ಮೋಪಾಸನ ಅಂದ್ರೇನು ಇತ್ಯಾದಿಗಳನ್ನ ವಿಚಚಕ್ಷಿರಿ ಅತ್ಯಂತ ಸೂಕ್ಷ್ಮವಾಗಿ ಕಂಡುಕೊಂಡಿದ್ದಾರೋ ಅವರು ವ್ಯಾಖ್ಯಾತವಂತಹ, ಅವರು ವ್ಯಾಖ್ಯಾನ ಮಾಡಿದ್ದನ್ನ ತೇಷಾಂ ವ್ಯಾಖ್ಯಾತವಂತಹ ತೇಷಾಂ ಅಯಂ ಆಗಮಃ. ಆ ವ್ಯಾಖ್ಯಾನವನ್ನು ನಾವೇನು ಕೇಳಿದ್ದೀವಿ, ಅವುಗಳ ಹೇಳಿಕೆಯನ್ನ ಸ್ಪಷ್ಟಪಡಿಸುವಂತಹ ಅಯಂ ಆಗಮಃ, ಮೇಲೆ ಹೇಳಿದಂತಹ ಬೃಹದಾರಣ್ಯಕದ ಎಲ್ಲ ಪ್ರಮಾಣಗಳು ಆಗಮಃ ಪಾರಂಪರ್ಯಾಗತ ಇತ್ಯರ್ಥ, ಪರಂಪರೆಗೆ ಅನುಸರಿಸಿಕೊಂಡು ನಮ್ಮವರೆಗೂ ಬಂದಿವೆ ಅನ್ನುವುದನ್ನ ಈ ಒಂದು ಶ್ಲೋಕ ಏನ್ ಮಾಡ್ತದೆ ಅದನ್ನು ಸ್ಪಷ್ಟಪಡಿಸುತ್ತದೆ. ಅನ್ಯದೇವಾಹು ವಿದ್ಯೆಯ ಅನ್ಯತಾಹು ವಿದ್ಯೆಯ ಇತಿ ಸುಶ್ರಮ ಧೀರಾಣ ಏನ ತದ್ವಿಜ ಚಕ್ಷಿ ವಿದ್ಯಾಂಚ ವಿದ್ಯಾಂಚ ಯಸ್ತದ್ವೇದೋ ಭಯಗುಂಸಃ ಅವಿದ್ಯೆಯ ಮೃತ್ಯುಂ ವಿದ್ಯಯಾಮೃತಮಶ್ನುತಿ ವಿದ್ಯಾಂ ಚ ವಿದ್ಯಾಂ ಚ ಯಸ್ತದ್ವೇದ ಉಭಯಂ ಉಪಯಗುಂಸಃ ಅವಿದ್ಯಯಾ ಮೃತ್ಯುಂ ತೀತ್ವಾ ವಿದ್ಯಯಾಮೃತಮಶ್ನುತಿ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜಯ.